ಈಗ ಪ್ರಾರಂಭದಲ್ಲಿ ಈ ಒಂದು ಪಶುಪಾಲನೆಯಲ್ಲಿ ವಿಶೇಷವಾಗಿ ಬೇಸಿಗೆ ಕಾಲದಲ್ಲಿ ಮತ್ತು ಬರಗಾಲದ ಸಮಯದಲ್ಲಿ ಈ ಮೇವಿನ ಸಮರ್ಪಕ ಬಳಕೆ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರ? ರೈತ ಬಾಂಧವರೇ, ಈಗ ತಮಗೆಲ್ಲ ತಿಳಿದಂತೆ ರಾಜ್ಯದಲ್ಲಿ 160 ತಾಲೂಕುಗಳು ಬರಪೀಡಿತ ಆಗಿದ್ದಾವೆ. ಹಿಂಗಾರು ಮತ್ತು ಮುಂಗಾರಿನ ಮಳೆಯ ಕೊರತೆಯಿಂದ ಈಗಾಗಲೇ 176 ತಾಲೂಕುಗಳ ಪೈಕಿ 166 ಬರಪೀಡಿತ ಎಂದು ಸರ್ಕಾರ ಘೋಷಿಸಿದೆ. ಇದರ ಜೊತೆಗೆ ನಮ್ಮ ರಾಜ್ಯದಲ್ಲಿ 129 ಲಕ್ಷ ದನ ಮತ್ತು ಎಮ್ಮೆ, 142 ಲಕ್ಷ ಕುರಿ ಮೇಕೆಗಳಿದ್ದಾವೆ. ಇವೆಲ್ಲವೂ ಮೇವು ಅವಲಂಬಿತ. ಸೊ ಹಿಂದಿನ ಸುಮಾರು 20-30 ವರ್ಷಗಳ ಹಿಂದಿಗೆ ಹೋದರೆ ಪ್ರತಿ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಸರ್ಕಾರ ಈ ಗೋಮಾಳಗಳಿರ್ತಿದ್ದು, ಗುಂಡ್ತೋಪುಗಳಿರ್ತಿದ್ದು, ಇವುಗಳಲ್ಲಿ ಕೆಲವು ಸ್ವಲ್ಪ ಮಟ್ಟಿಗೆ ಮೇವುಗಳನ್ನ ಮೇಯಿಸಲಿಕ್ಕೆ ಅವಕಾಶ ಆಯಿತು. ಆದರೆ ಇವತ್ತಿನ ದಿನಗಳಲ್ಲಿ ಅವೆಲ್ಲವೂ ಕಣ್ಮರೆ ಆಗ್ತಾ ಇದ್ದಾವೆ. ಸೊ ಈ ಹಿನ್ನೆಲೆಯಲ್ಲಿ ಈ ಬೇಸಿಗೆ ಮತ್ತು ಬರಗಾಲ ಎರಡೂ ಸಂದರ್ಭಗಳಲ್ಲಿ ನಾವು ನಮ್ಮ ಜಾನುವಾರುಗಳನ್ನ ಸಮರ್ಪಕ ನಿರ್ವಹಣೆ ಮಾಡಲು ಕೆಲವೊಂದು ವಿಧಾನಗಳನ್ನು ಅನುಸರಿಸಿದಲ್ಲಿ ಸ್ವಲ್ಪ ಮಟ್ಟಿಗೆ ಮೇವಿನ ಕೊರತೆನ ನಾವು ಕಡಿಮೆ ಮಾಡಿಕೊಂಡು ನಮ್ಮ ಜಾನುವಾರುಗಳನ್ನ ನಿರ್ವಹಣೆ ಮಾಡಬಹುದು ಮತ್ತು ಉತ್ಪಾದನೆಯನ್ನು ನಿರಂತರ ಕಾಯ್ದುಕೊಳ್ಬಹುದು. ಅಂದರೆ ನಾವು ಹಿಂದಿನಿಂದ ಬಂದಿರುವಂಥ ಪದ್ಧತಿಗಳನ್ನು ಕೆಲವೊಂದು ಸೂಕ್ತ ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರ ಮೂಲಕ ಅನುಸರಿಸಬೇಕಾಗುತ್ತೆ. ಹೌದು, ಕೆಲವೊಂದು ಬದಲಾವಣೆಗಳನ್ನು ಇದ್ದಂಥ ಪರಿಸ್ಥಿತಿನಲ್ಲೇ ಮಾಡಿಕೊಂಡ್ರೆ ಸೊ ಹಾಗಾಗಿ ನಾವು ನಿರ್ವಹಣೆಯನ್ನು, ಮೇವಿನ ನಿರ್ವಹಣೆ, ಕೊರತೆಯ ನಿರ್ವಹಣೆಯನ್ನು ನಾವು ಸ್ವಲ್ಪ ಮಟ್ಟಿಗೆ ಆದರೂ ಪರಿಹರಿಸಿಕೊಳ್ಳಕ್ಕೆ ಅವಕಾಶ ಆಗ್ತದೆ. ಅಂದರೆ ಕಡಿಮೆ ಪೌಷ್ಟಿಕಾಂಶದ ಒಂದು ಮೇವುಗಳನ್ನು ಕೂಡ ಪೌಷ್ಟೀಕರಿಸಿ ಹೌದು ಬಳಸ್ಕೊಂಡ್ರೆ ಈ ಒಂದು ಮೇವಿನ ಕೊರತೆಯ ಸಂದರ್ಭದಲ್ಲಿ ನಮಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಹೌದು, ಸೊ ಈ ಒಂದು ಕೊರತೆ ಸಂದರ್ಭದಲ್ಲಿ ಕೆಲವೊಂದು ವಿಧಾನಗಳು ಅಂದ್ರೆ ಬರಗಾಲ ಇರಬಹುದು ಅಥವಾ ಬೇಸಿಗೆ ಇರಬಹುದು, ಮೇವು ನಮಗೆ ಕೊರತೆ ಕಂಡು ಬರ್ತದೆ. ಯಾಕೆಂತಂದ್ರೆ ಯಾರ್ಯಾರು ಕೃಷಿ ಅವಲಂಬಿತರಾಗಿರ್ತಾರೆ, ಜಮೀನು ಇರ್ತಾರೆ, ಅವ್ರಿಗೆ ಸ್ವಲ್ಪ ಮಟ್ಟಿಗೆ ಕೊರತೆ ಆಗಲಾರದು. ಆದರೆ ಅಗ್ರಿಕಲ್ಚರ್ಲಿ ಕೃಷಿ ಕಾರ್ಮಿಕರು ಮತ್ತು ಜಮೀನು ಇಲ್ದವರು 1-2 ಹಸು ಸಾಕ್ತಿರ್ತಾರೆ, 10-15 ಕುರಿ ಸಾಕ್ತಿರ್ತಾರೆ, ಅಂಥವ್ರಿಗೆ ಸ್ವಲ್ಪ ಮೇವಿನ ಕೊರತೆ ತೀವ್ರವಾಗಿ ಕಂಡು ಬರ್ತದೆ. ಸೊ ಅಂಥವ್ರು ಇಂಥ ಸಂದರ್ಭದಲ್ಲಿ ಯಾವ ರೀತಿಯ ಒಂದು ವಿಧಾನಗಳನ್ನು ಅನುಸರಿಸಬಹುದು, ಅದ್ರ ಜೊತೆಗೆ ರೈತರು, ಜಮೀನು ಇರುವಂತ ರೈತರನ್ನು ಸಹ ಕೆಲವು ವಿಧಾನಗಳನ್ನ ಅಳವಡಿಸಿಕೊಂಡ್ರೆ ಮೇವಿನ ಸಮರ್ಪಕ ಬಳಕೆ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ಅವುಗಳಲ್ಲಿ ಕೆಲವು ವಿಧಾನಗಳನ್ನ ನಾನು ಇಲ್ಲಿ ಹೆಸರಿಸಬೇಕು ಅಂತಂದ್ರೆ ಮುಖ್ಯವಾಗಿ ಆ ವಿಧಾನಗಳು ಯಾವ್ಯಾವು ಅಂತೀರಿ? ಅವುಗಳಲ್ಲಿ ವಿಧಾನಗಳಲ್ಲಿ ಒಂದು 7-8 ಅತಿ ಮುಖ್ಯವಾದಂತ ವಿಧಾನಗಳನ್ನು ಬಳಸಿಕೊಂಡ್ರೆ ನಾವು ಒಂದು 25-30% ಅಥವಾ 50% ವರೆಗೆ ನಾವು ನಮ್ಮ ಮೇವಿನ ಕೊರತೆನ ಕಡಿಮೆ ಮಾಡ್ಕೋಬಹುದು. ಒಂದು, ಒಣ ಮತ್ತು ಕಡಿಮೆ ಪೌಷ್ಟಿಕಾಂಶ ಇರುವಂತ ಮೇವನ್ನ ಪೌಷ್ಟೀಕರಿಸಬಹುದು. ಯಾಕೆಂತಂದ್ರೆ ಇದರಲ್ಲಿ ಒಣ ಕಡಿಮೆ ಪೌಷ್ಟಿಕಾಂಶ ಅಂದ್ರೆ ಇವಾಗ ಬತ್ತದಲ್ಲಿರ್ಬೋದು ಅಥವಾ ಮುಸ್ಕಿನ ಜೋಳದ ದಂಟ್ ಇರ್ಬೋದು, ಒಣ ದಂಟ್ ಇರ್ಬೋದು, ಈ ರೀತಿಯ ಕಡಿಮೆ ಪೌಷ್ಟಿಕಾಂಶ. ಅದರಲ್ಲಿ ಏನು ಬರೀ ಒಣ ಮೇವು ಇರುತ್ತೆ, ಆದ್ರೆ ಪ್ರೋಟೀನ್ ಅಂಶ ಇರೋದಿಲ್ಲ, ಬರೀ ಫೈಬರ್ ಕಂಟೆಂಟ್ ಇರುತ್ತೆ. ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ಪೌಷ್ಟೀಕರಣಗೊಳಿಸಿದ್ರೆ ಸೊ ಹಾಗಾಗಿ ಅದು ಜಾನುವಾರುಗಳು ತಿನ್ಲಿಕ್ಕೆ ಮತ್ತೆ ಅರಗಿಸ್ಕೊಳ್ಳಿಕ್ಕೂ ಚೆನ್ನಾಗಿ ಉಪಯೋಗ ಆಗುತ್ತೆ. ಅದ್ರ ಜೊತೆಗೆ ಜೋಳದ ದಂಟು ಅಥವಾ ಕಡ್ಬಿ ಅಥವಾ ಮುಸ್ಕಿನ ಜೋಳದಂಟು, ಇವು ಅಂದ್ರೆ ದಂಟಿರುವಂತ ಮೇವು, ಒಣಮೇವನ್ನ ನಾವು ಕತ್ತರಿಸಿ ಸಣ್ಣ ಸಣ್ಣ 1 ಇಂಚು ಅಥವಾ 1/2 ಇಂಚು ತುಂಡುಗಳನ್ನಾಗಿ ಮಾಡೋದ್ರಿಂದ ಸೊ ಅವನ್ನ ವೇಸ್ಟೇಜ್ ತಪ್ಪಿಸಬಹುದು, ಪೂರ್ಣ ಪ್ರಮಾಣವಾಗಿ ಜಾನುವಾರುಗಳು ತಿನ್ಲಿಕ್ಕೂ ಉಪಯೋಗ ಆಗ್ತದೆ. ಮತ್ತೆ ಬೇಸಿಗೆ ಕಾಲದಲ್ಲಿ ಅಥವಾ ವರ್ಷದ ಪೂರ್ಣವಾಗಿ, ಯಾಕೆಂದ್ರೆ ಅಜೋಲಾ ಅಂತ ಒಂದು ಹೊಸ ಒಂದು ಪಾಚಿ ತರದ ಮೇವು ಇವಾಗ ನಾವು ಎಲ್ಲಾ ಕಡೆ ಪ್ರಚಾರ ಮಾಡ್ತೀವಿ. ಮುಖ್ಯವಾಗಿ ಅಜೋಲಾವನ್ನ ಮೊದಲು ಹಸಿರು ಗೊಬ್ಬರವಾಗಿ ಬಳಸ್ಕೊಳ್ತಾ, ಹಸಿರು ಗೊಬ್ಬರವಾಗಿ ಬಳಸ್ಕೊತಾ ಇದ್ರು, ಈ ಎಸ್ಪೆಷಲಿ ನಮ್ಮ ಗದ್ದೆಗಳಿಗೆ ಎಲ್ಲ. ಇವಾಗ ಅದನ್ನ ಮೇವಾಗಿನೂ ಪ್ರತಿದಿನ 1-1.5 ಕೆಜಿ ಒಂದು ಜಾನುವಾರಿಗೆ, ಒಂದು ರಾಸಿಗೆ ಅಥವಾ ಹಸುವಿಗೆ, ಎಮ್ಮೆಗೆ ಕೊಡಬಹುದು. ಅದು ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತದೆ. ಹಾಗಾಗಿ ನಾವು ಕೊಡುವಂತ ಆಹಾರ ಜೊತೆಗೆ ಇದನ್ನು 1-1.5 ಕೆಜಿ ಮಿಕ್ಸ್ ಮಾಡಿ ಕೊಡೋದ್ರಿಂದ, ಸೊ ಅಜೋಲಾ ಬೆಳೆಸಿ ಕೊಡೋದ್ರಿಂದ ಸ್ವಲ್ಪ ಮಟ್ಟಿಗೆ ನಾವು ಮೇವಿನ ಕೊರತೆನ ಕಡಿಮೆ ಮಾಡ್ಕೋಬಹುದು. ಮತ್ತೆ ಮಳೆಗಾಲದಲ್ಲಿ ನಮ್ಗೆ ಹೆಚ್ಚು ಹಸಿರು ಮೇವು ಸಿಗ್ತದೆ, ಅಂತ ಸಂದರ್ಭದಲ್ಲಿ ಸೈಲೇಜ್ ಅನ್ನ ಮಾಡಿಕೊಂಡು ಶೇಖರಣೆ ಮಾಡಿ ಬೇಸಿಗೆ ಕಾಲದಲ್ಲಿ ಉಪಯೋಗಿಸ್ಕೊಳ್ಳಕ್ಕೆ ನಮ್ಗೆ ಅವಕಾಶ ಇದೆ. ಅದ್ರ ಬಗ್ಗೆನೂ ನಾವು ಗಮನ ಹರಿಸಬಹುದು. ಮತ್ತೆ ಮೇವಿನ ಮರಗಳು, ಯಾಕೆಂದ್ರೆ ಎಷ್ಟು ಸುಮಾರು ತೋಟಗಳಲ್ಲಿ ಸುಬಾಬಲ್ ಇರ್ಬೋದು, ಅಗಸೆ ಇರ್ಬೋದು, ಚೊಕ್ಚೆ ಇರ್ಬೋದು ಅಥವಾ ಆಲ್ವಾಣ ಇರ್ಬೋದು, ಹಾಲ, ಹರಳಿ, ಬೇವು, ಇವೆಲ್ಲನೂ ಮೇವಿನ ಮರಗಳು. ಸೊ ಹಾಗಾಗಿ ಇಂಥ ಕೊರತೆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಬದುಗಳಲ್ಲಿ ತಂದ್ರೆ ಈ ಒಂದು ಮೇವಿನ ಮರಗಳಿಂದನೂ ನಾವು ಮೇವಿನ ಉಪಯೋಗಿಸ್ಕೊಳ್ಳಕ್ಕೆ ಅವಕಾಶ ಆಗ್ತದೆ. ಆಮೇಲೆ ಹೈಡ್ರೋಫೋನಿಕ್ಸ್ ವಿಧಾನದಿಂದ ಮೇವು, ಈ ಇತ್ತೀಚಿನ ಆವಿಷ್ಕಾರ. ಸೊ ಅದಕ್ಕೆ ಏನು ಯಾವುದೇ ಜಮೀನು ಬೇಕಿಲ್ಲ, ನಮ್ಮ ಶೆಡ್ನಲ್ಲೇನೆ ಅಥವಾ ಸ್ವಲ್ಪ ನೆರಳಿನ ನಮ್ಮ ಮನೆಯ ಭಾಗದಲ್ಲೇನೆ ನೆರಳನ್ನು ಮಾಡಿಕೊಂಡು ಅದರೊಳಗಡೆ ಹೈಡ್ರೋಫೋನಿಕ್ಸ್ ವಿಧಾನದಿಂದ ನಾವು ಮೇವು ಬೆಳ್ಕೊಳ್ಳೋಕೆ ಅವಕಾಶ ಇರುತ್ತೆ. 7-8 ದಿವಸದೊಳಗಡೆ 1 ಕೆಜಿ ಮೇವಿನ ಬೀಜದಿಂದ ಸುಮಾರು 5-6 ಕೆಜಿ ಮೇವು ಬೆಳ್ಕೊಂಡು ಉತ್ತಮವಾದಂಥ ಪೌಷ್ಟಿಕಾಂಶದ ಆಹಾರನ ಕೊಡಲಿಕ್ಕೆ ನಾವು ಅದ್ರ ಗಮನ ಹರಿಸ್ಬೋದು. ಆಮೇಲೆ ತೋಟಗಾರಿಕೆ ಬೆಳೆ ಇರ್ಬೋದು, ಕೃಷಿ ಬೆಳೆ ಇರ್ಬೋದು. ಯಾಕೆಂತಂದ್ರೆ ಸುಮಾರು ಬೆಳೆಗಳಿಂದ ನಮಗೆ ರೆಸಿಡ್ಯೂಸ್ ಅಂತ ಬರುತ್ತೆ, ಅಂತಂದ್ರೆ ಉಳಿಕೆ ಅಂಶ, ಉಳಿಕೆ ಉತ್ಪನ್ನ ಎಲ್ಲ ಇದ್ ಮಾಡಿದ್ಮೇಲೆ ಒಣ ಮೇವನಲ್ಲೂ ಬರುತ್ತೆ, ಹುರುಳಿ ಹೊಟ್ಟಿರ್ಬೋದು, ಕಡಲೆ ಹೊಟ್ಟಿರ್ಬೋದು, ಅದ್ರ ಜೋಳದ ಹೊಟ್ಟಿರ್ಬೋದು. ಸೊ ಇವೆಲ್ಲಾನು ಉಪಯೋಗಿಸ್ಕೊಳ್ಳಕ್ಕೆ ಅವಕಾಶ ಆಗುತ್ತೆ. ಅದ್ರ ಜೊತೆಗೆ ಇವತ್ತು ತರಕಾರಿಗಳು, ಈ ತರಕಾರಿನಲ್ಲಿ ಸುಮಾರು 15-25% ವೇಸ್ಟೇಜ್ ಹೋಗುತ್ತೆ. ಅದನ್ನ ಅಂದ್ರೆ ಸೆಲೆಕ್ಷನ್ ಮಾಡಿ ಆಯ್ಕೆ ಮಾಡಿ ಮಾರುಕಟ್ಟೆಗೆ ತರುವಾಗ ವೇಸ್ಟೇಜ್ ಆಗುತ್ತಲ್ಲ, ಅದನ್ನ ನಾವು ಸುಮಾರು ಒಂದು 25-30% ಆಗಿ ನಾವು ಮೇವಾಗಿ ಉಪಯೋಗಿಸ್ಕೊಂಡ್ರೆ ನಮಗೆ ಮೇವಿನ ಕೊರತೆನ ನಾವು ಸ್ವಲ್ಪ ಮಟ್ಟಿಗೆ ಆದ್ರೂ ಕಡಿಮೆ ಮಾಡ್ಕೋಬಹುದು. ಈಗ ತರಕಾರಿಗಳ ಜೊತೆಯಲ್ಲಿ ಈ ಎಲೆ ಅಂಶ ಇರುತ್ತೆ, ಎಲೆ ಹಸಿರು ಅಂಶ ಇರೋದ್ರಿಂದ ಹೌದು, ಮೂಲಂಗಿ ತೆಗೆದುಕೊಂಡ್ರೆ, ಮೂಲಂಗಿ ಇರ್ಬೋದು, ಕ್ಯಾರೆಟ್ ಇರ್ಬೋದು, ಕ್ಯಾಬೇಜ್ ಇರ್ಬೋದು, ಇವೆಲ್ಲ ಹೌದು ಸ್ವಲ್ಪ ಎಲೆ ಅಂಶ ಇರುತ್ತೆ. ಪ್ರತಿಯೊಂದು ತರಕಾರಿನಲ್ಲೂ ವೇಸ್ಟೇಜ್ ಹೋಗೇ ಹೋಗುತ್ತೆ. ಆ ವೇಸ್ಟೇಜ್ ಅನ್ನ ನಾವು ಕೊಳೆಯೋದಕ್ಕಿಂತ ಮೊದಲು, ಕೊಳತು ಹೋಗೋದಕ್ಕಿಂತ ಮೊದಲು ನಮ್ಮ ಜಾನುವಾರುಗಳು ಉಪಯೋಗಿಸ್ಕೊಂಡ್ರೆ ಅದು ಮೇವಾಗಿ ಪರಿವರ್ತನೆ ಆಗುತ್ತೆ. ಮತ್ತೆ ಅದ್ರ ಜೊತೆಗೆ ಇತ್ತೀಚಿನ ಇನ್ನೊಂದು ಅಂದ್ರೆ ಮುಳ್ಳಿಲ್ಲದಂತ ಒಂದು ಕತ್ತಾಳೆ, ಮುಳ್ಳಿದಲ್ಲ ಒಂದು ಕತ್ತಾಳೆ, ನಿಮ್ಮಲ್ಲಿ ವೇಸ್ಟ್ ಲ್ಯಾಂಡ್ ಏನೂ ಬೆಳೆಯಲ್ಲ, ಅಲ್ಲಿ ನೀರಿನ ಅಂಶನೂ ಇಲ್ಲ ಅನ್ನೋ ಟೈಮ್ನಲ್ಲಿ ಈ ಕತ್ತಾಳೆನ ನಾವು ಮುಂಗಡವಾಗಿ ನೀವು ನಾಟಿ ಮಾಡಿಕೊಂಡ್ರೆ ಬಹುಶಃ ಒಂದು 6 ತಿಂಗಳು ವರ್ಷದ ನಂತರದಲ್ಲಿ, ಇದು ಇವತ್ತಿನ ಸಂದರ್ಭದಲ್ಲಿ ಆಗದೆ ಇರಬಹುದು, ಇಂಥ ಜಮೀನುಗಳಲ್ಲಿ ಕತ್ತಾಳೆ ಮುಳ್ಳಿಲ್ಲದ ಕತ್ತಾಳೆನ ಮೇವಿಗಾಗಿ ಬಳಕೆ ಮಾಡ್ಲಿಕ್ಕೂ ಗಮನ ಹರಿಸಬಹುದು. ಸೊ ಅದು ಸುಮಾರು ಕಡೆ ಸಿಗುತ್ತೆ, ತಾವು ರೈತರ ಬೆಳೆದಿದ್ದಾರೆ ಕೆಳಗಡೆ ತುಮಕೂರು ಜಿಲ್ಲೆನಲ್ಲಿ ಇಲ್ಲೆಲ್ಲ. ಸೊ ಹಾಗಾಗಿ ಈ ನನ್ನ ಒಂದು ನಂಬರ್ಗೆ ಸಂಪರ್ಕಿಸಿದ್ರೆ ಬೇಕಾದ್ರೆ ನಾನು ವಿವರಣೆಯನ್ನು ಕೊಡ್ತೀನಿ. ಸೊ ಹಾಗಾಗಿ ಅವರಿಂದ ಮಾಹಿತಿ ಪಡ್ಕೊಂಡು ತಾವು ಬೆಳವಣಿಗೆ ಬೆಳೆಸಲಿಕ್ಕೆ ಕಾಂಡಗಳನ್ನು ತಗೊಂಡೋಗ್ಬಹುದು. ಅಂದ್ರೆ ಮುಖ್ಯವಾಗಿ ವಿವಿಧ ವಿಧಾನಗಳನ್ನ ಅವರು ಸಮಗ್ರವಾಗಿ ಅನುಸರಿಸೋದ್ರಿಂದ ಹೌದು ನಮ್ಮ ರೈತ ಬಾಂಧವರು ಮೇವಿನ ಕೊರತೆಯನ್ನ ಸಾಕಷ್ಟು ಪ್ರಮಾಣದಲ್ಲಿ ನೀಗಿಸ್ಕೋಬಹುದು. ಮುಖ್ಯವಾಗಿ ಅದರಲ್ಲಿ ಪ್ರಧಾನವಾದ ಅಂಶ ಅಂದ್ರೆ ತಾವು ತಿಳಿಸಿದ್ದು ಮೇವನ್ನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಬಳಸೋದ್ರಿಂದ ಸಾಕಷ್ಟು ಮೇವಿನ ವ್ಯಯವನ್ನ ಶೇಕಡ 30% ಅಂತಂದ್ರೆ 100 ಕೆಜಿ ಮೇವಿನಲ್ಲಿ 30 ಕೆಜಿ ವೇಸ್ಟ್ ಆಗುತ್ತೆ, ಈ ದಂಟಿರುವಂತ ಮೇವು. ಸೊ ಅದನ್ನ ನಾವು ಕತ್ತರಿಸಿ ಉಪಯೋಗದಿಂದ ಅದನ್ನ ಶೇಕಡ 95% ಉಪಯೋಗದವರೆಗೆ ಉಪಯೋಗಕ್ಕೆ ನಾವು ಬಳಸ್ಕೋಬಹುದು. ಇನ್ನು ಮುಖ್ಯವಾಗಿ ಇನ್ನೊಂದು ಅಂಶ ತಾವು ತಿಳಿಸಿದ್ರಿ, ಈ ಮೊದಲು ಈ ಮೇವಿನ ಒಂದು ನಿರ್ವಹಣೆಯ ಪ್ರಾಮುಖ್ಯತೆ ಬಗ್ಗೆ ಹೇಳುವಾಗ ಈ ಒಣಮೇವು ಕಡಿಮೆ ಒಂದು ಪೌಷ್ಟಿಕಾಂಶಗಳಿಂದ ಕೂಡಿರುತ್ತೆ, ನಮ್ಮ ಹೈನು ರಾಸುಗಳಿಗೆ ಇದು ಅಷ್ಟೊಂದು ಪ್ರಯೋಜನಕಾರಿ ಆಗೋದಿಲ್ಲ, ಮತ್ತೆ ಹೈನು ರಾಸುಗಳು ಕೂಡ ಅವುಗಳನ್ನು ತಿನ್ನೋದಕ್ಕೆ ಅಷ್ಟು ಬಯಸೋದಿಲ್ಲ ಅಂತ. ಈ ಒಂದು ನಿಟ್ಟಿನಲ್ಲಿ ಒಣಮೇವಿನ ಪೌಷ್ಟೀಕರಣ ಮಾಡಬೇಕು ಅಂತ ತಾವು ಹೇಳಿದ್ರಿ. ಈ ಒಣಮೇವಿನ ಪೌಷ್ಟೀಕರಣ ಅಂದ್ರೆ ಏನು ಅಂತ? ಈಗ ರೈತ ಬಾಂಧವರೇ, ನಮ್ಮ ಒಣಮೇವು ಅಂತಂದ್ರೆ ಈ ಪೌಷ್ಟೀಕರಣ ಯಾವ್ಯಾವ ಮೇವಿಗೆ ನಾವು ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ, ಒಂದು ಭತ್ತದಲ್ಲಿ ಅತಿ ಮುಖ್ಯವಾಗಿ, ಅದ್ರ ಜೊತೆಗೆ ಮುಸ್ಕಿನ ಜೋಳದ ದಂಟು, ಅದೇನಾದ್ರೂ ನಿಮ್ಮ ಹತ್ರ ಮೇವಿಗಾಗಿ ಶೇಖರಣೆ ಮಾಡಿದ್ರೆ ಅದನ್ನ ಭತ್ತದ ಹುಲ್ಲನ್ನ ನೀವು ಕತ್ತರಿಸೋ ಅವಶ್ಯಕತೆ ಇರೋದಿಲ್ಲ, ಜೋಳದ ದಂಟು ಅನ್ನಾದ್ರೆ ಕತ್ತರಿಸಬೇಕಾಗತ್ತೆ. ಇದನ್ನ ಕತ್ತರಿಸಿ ಈ ಪೌಷ್ಟೀಕರಣ ಮಾಡೋದು, ಪೌಷ್ಟೀಕರಣದಲ್ಲಿ ಒಂದು ರುಚಿನೂ ಹೆಚ್ಚುತ್ತೆ, ಪೌಷ್ಟಿಕಾಂಶನೂ ಹೆಚ್ಚುತ್ತೆ. ಸೊ ಇದರಲ್ಲಿ ಪೌಷ್ಟಿಕಾಂಶಕ್ಕೆ ಬೇಕಾದಂತ ಒಂದು ಪರಿಕರಗಳು ಅಂತಂದ್ರೆ, ಒಂದು 1.5-2% ನಮ್ಗೆ ಯೂರಿಯಾ ಬೇಕು, ಅಂದ್ರೆ 100 ಕೆಜಿ ಹುಲ್ಲಿಗೆ 1.5 ಕೆಜಿ ಯೂರಿಯಾ ಬೇಕಾಗುತ್ತೆ. ಉಪ್ಪು ಬೇಕಾಗುತ್ತೆ 1/2 ಕೆಜಿ. ಅದ್ರ ಜೊತೆಗೆ ನೀವು ಮಿನರಲ್ ಮಿಕ್ಸರ್ ಅಂದ್ರೆ ಖನಿಜ ಮಿಶ್ರಣ ಅಂತ ಮಾರುಕಟ್ಟೆನಲ್ಲಿ ಲಭ್ಯ ಇದೆ, ಅದನ್ನ ಮಿಕ್ಸ್ ಮಾಡ್ಕೋಬಹುದು. ಅದ್ರ ಜೊತೆಗೆ ವೈಟಮಿನ್ ಬ್ಲೆಂಡ್ ಅಂತ ಸಿಗುತ್ತೆ, ಅದೊಂದು 20 ಪೋಷಕಾಂಶಗಳ ಹೆಚ್ಚು ಮಾಡ್ಲಿಕ್ಕೆ ಜೀವಸತ್ವಗಳನ್ನು. ಇದ್ರ ಜೊತೆಗೆ ಬೇಕಾದ್ರೆ ನೀವು ಬೆಲ್ಲದ ನೀರು ಅಥವಾ ಮೊಲಾಸಸ್ ನು ಆಡ್ ಮಾಡಬಹುದು, ಕಾಕಂಬಿ ಅಂತ ಕಾಕಂಬಿನ. ಇದ್ರ ಜೊತೆಗೆ ಸುಮಾರು 100 ಕೆಜಿ ಮೇವಿಗೆ, ಒಣ ಮೇವಿಗೆ 10 ಲೀಟರ್ ನೀರು ಬೇಕು. ಸೊ ಈ ನೀರಿನಲ್ಲಿ ಈ ಎಲ್ಲಾ ಅಂಶಗಳನ್ನ ನಾವು ಕ್ಲೀನ್ ಆಗಿ ಕರಗಿಸ್ಬಿಟ್ಟು ಬೆರೆಸ್ಕೊಂಡು ಒಂದು ಪ್ಲಾಸ್ಟಿಕ್ ದೊಡ್ಡ ಪ್ಲಾಸ್ಟಿಕ್ ಹಾಳೆ ಮೇಲೆ ಈ ಕತ್ತರಿಸಿದ್ದ ಅಥವಾ ಈ ಮೇವನ್ನ ಹರಡ್ಕೊಳ್ಳೋದು. ಸೊ ಲೇಯರ್ ಬೈ ಲೇಯರ್ ಈ ಒಣ ಈ ಅಂಶ ದ್ರಾವಣ ನಾವು ಚಿಮ್ಸಿ, ಸೊ 21 ದಿನ ಕನಿಷ್ಠ ಶೇಖರಣೆ ಮಾಡಿ ನಾವು ಅನಂತರದಲ್ಲಿ ಉಪಯೋಗ ಮಾಡಿದ್ರೆ ಏನಾಗ್ತದೆ, ಸೊ ಈ ಒಂದು ಪೌಷ್ಟಿಕಾಂಶ ಹೆಚ್ಚಿರುತ್ತೆ. ಈ ಅಮೋನಿಯೇಷನ್ ನಿಂದ ಈ ನೀರಿನ ಅಂಶ ಇದ್ರೂ ಸಹ, ಯಾಕೆಂದ್ರೆ ಯೂರಿಯಾದಲ್ಲಿ ಇರೋದು ಅಮೋನಿಯಾ, ಸೊ ಅಮೋನಿಯೇಷನ್ ನಿಂದ ಮೇವು ಕೆಡೋದಿಲ್ಲ. ಸೊ ಹಾಗಾಗಿ ಮತ್ತೆ ಜೊತೆಗೆ ಈ ಅಮೋನಿಯೇಷನ್ ನಿಂದ ಏನಾಗುತ್ತೆ, ನಮ್ಮಲ್ಲಿ ಈ ಭತ್ತದ ಹುಲ್ಲಾಗ್ಲಿ ಒಣಮೇವನಲ್ಲಿ ಈ ಒಂದು ಆಕ್ಸಾಲಿಕ್ ಆಸಿಡ್ ಅಂಶನು ಸ್ವಲ್ಪ ಡಿಗ್ರೇಡೇಷನ್ ಆಗಿ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಆ ನಮ್ಮ ಜಾನುವಾರಲ್ಲಿ ಕೊಡುವಂತ ಮೇವು ಒಂದು ಒಳ್ಳೆಯ ಒಂದು 50% ಆದರೂ ಪೌಷ್ಟೀಕರಣಗೊಂಡು ಉತ್ತಮ ಪೋಷಕಾಂಶಗಳನ್ನ ಒದಿಸಲಿಕ್ಕೆ ಅವಕಾಶ ಆಗುತ್ತೆ, ಮತ್ತೆ ಜಾನುವಾರುಗಳನ್ನು ಅದನ್ನ ಇಷ್ಟಪಟ್ಟು ತಿನ್ನುತ್ತವೆ, ಅಂದ್ರೆ ಸ್ವಲ್ಪ ರುಚಿನೂ ಹೆಚ್ಚಾಗುತ್ತೆ. ಹೌದು, ಈ ಆಕ್ಸಾಲಿಕ್ ಆಮ್ಲದ ಪ್ರಮಾಣ ಕಡಿಮೆ ಆಗಿರೋದ್ರಿಂದ ರುಚಿನೂ ಕೂಡ ಉತ್ತಮ ಆಗುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಇದು ಸಿಂಪಲ್ ಆಗಿ ಮಾಡ್ಕೋಬಹುದು, ಮನೆಯಲ್ಲೇ ಮಾಡ್ಕೋಬಹುದು. ಜಾನುವಾರುಗಳು ಬೇಕಾಗುತ್ತೆ, ಪ್ಲಾಸ್ಟಿಕ್ ಶೀಟ್ ಬೇಕಾಗ್ತದೆ. ಅದು ಸಂಪೂರ್ಣವಾಗಿ ಅದನ್ನ ಒಂದು 21 ದಿವಸ 3 ವಾರ ಮುಚ್ಚಿಡ, ಗಾಳಿ ಆಡದಂಗೆ ಮುಚ್ಚಿಟ್ಟ ಮೇಲೆ ಉಪಯೋಗಿಸ್ಲಿಕ್ಕೆ ಅವಕಾಶ ಆಗುತ್ತೆ. ಅಥವಾ ಕೆಲವು ರೈತರು ಸಣ್ಣ ಪ್ರಮಾಣದಲ್ಲಿ ನಮ್ಮ ಮೆದೆ ಹಾಕೋಗ್ಲೇ ತಾವು ಇದನ್ನ ಮಾಡಿಕೊಂಡು ಸ್ಪ್ರೇ ಮಾಡಿಕೊಂಡು ಮೆದೆ ಹಾಕತ್ತ ಹೋಗಿ ಅವ್ರಿಗೆ ಉಪಯೋಗಿಸ್ಕೊಳ್ಳೋ ಯಾವಾಗ ತೆಗೆದ್ರು ಉಪಯೋಗಿಸ್ಕೋಬಹುದು. ಆ ರೀತಿನೂ ಬಡವೆ ಹಾಕುವಾಗ್ಲೂ ಈ ರೀತಿ ಪೌಷ್ಟೀಕರಣಕ್ಕೆ ಅವಕಾಶ ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಈ ಅಜೋಲಾ ಅಂತ ಅಂದು. ಎಸ್, ಹೌದು. ಅಜೋಲಾದ ಬಗ್ಗೆ ಮತ್ತೆ ಈ ಅಜೋಲಾವನ್ನ ನಮ್ಮ ರೈತ ಬಾಂಧವರು ಯಾವ ರೀತಿ ಉತ್ಪಾದನೆ ಮಾಡ್ಕೋಬಹುದು ಅಂತ ಸ್ವಲ್ಪ ಹೇಳ್ತಾರೆ. ಈಗ ರೈತ ಬಾಂಧವರು, ಅಜೋಲಾ ಇದೊಂದು ಪಾಚಿ ತರದ ಹುಲ್ಲು, ನೀರಿನ ಮೇಲೆ ಬೆಳೀತದೆ. ಸೊ ಹೀಗಾಗಿ ತಮ್ಮಲ್ಲಿ ಎಷ್ಟು ಜಾನುವಾರುಗಳಿದೆ ಅದನ್ನ ನೋಡಿಕೊಂಡು ಸುಮಾರು 10-12 ಅಗಲದ ಗುಂಡಿ, ಒಂದು ಅರ್ಧ ಅಂದ್ರೆ 1/4 ಅಡಿ ಆಳ, ಅಗಲ 10, ನಿಮ್ಗೆ ಎಷ್ಟಾದ್ರೂ ಇಟ್ಕೋಬಹುದು. 1/4 ಅಡಿ ಆಳದಲ್ಲಿ ಪ್ಲಾಸ್ಟಿಕ್ ಶೀಟ್ ಹಾಕ್ಬಿಡಿ, ಅಂದ್ರೆ ಪ್ಲಾಸ್ಟಿಕ್ ಶೀಟ್ನ ನೀರು ಸೋರೋಗ್ದಂಗೆ ಪಕ್ಕ ಮಾಡ್ಕೋಬಹುದು. ಅಥವಾ ನೀರಿನ ತೊಟ್ಟಿ ಇದ್ರೆ ನೀರಿನ ತೊಟ್ಟಿನ ಯೂಸ್ ಮಾಡ್ಕೋಬಹುದು. ಅದರಲ್ಲಿ ಅಜೋಲನ ಅದ್ರ ಜೊತೆಗೆ ಸ್ವಲ್ಪ ಸಗಣಿ ಮತ್ತೆ ಮಣ್ಣು, ಮೊದಲು ಅಜೋಲನ ಕಲ್ಚರ್ನ ಬಿಡೋದಕ್ಕಿಂತ ಮೊದಲು ಸ್ವಲ್ಪ ಸಗಣಿ ಮತ್ತೆ ಮಣ್ಣನ್ನ ಮಿಶ್ರ ಮಾಡಿ ಅದರೊಳಗೆ ಹಾಕಿ ನಂತರ ನಾವು ಆ ಒಂದು ನೀರಿನ ಗುಂಡಿಗೆ ನಾವು ಅಜೋಲ ಕಲ್ಚರ್ ಹಾಕಿದ್ರೆ ಅದು ಸುಮಾರು 10-15 ದಿವಸದೊಳಗಡೆ ಪಾಚಿ ತರ ಬೆಳೀತದೆ. ಸೊ ಬೆಳೆದ ಮೇಲೆ 10 ಜಾನುವಾರುಗಳಿದ್ರೆ ದಿನ ಒಂದು 10 ಕೆಜಿ ಅಥವಾ 5 ಕೆಜಿ, ದಿನಕ್ಕೆ 1/2 ಕೆಜಿ ಹಂಗೆ ಹಾರ್ವೆಸ್ಟ್ ಮಾಡ್ದ ಅಂದ್ರೆ ನಾವು ಕೈನಲ್ಲಿ ಬಾಚ್ಕೋಬೇಕು, ಅಂದ್ರೆ ನೀರಿನ ಮೇಲೆ ಇರ್ತದೆ ಅದನ್ನ, ನಮ್ಗೆ ಎಷ್ಟು ಬೇಕೋ ಅಷ್ಟು ಅನ್ನೋದನ್ನ ತಗೊಂಡು ನಮ್ಮ ಜಾನುವಾರುಗಳ ಇತರೆ ಮೇವಿನ ಜೊತೆಗೆ ಅಥವಾ ನಮ್ಮ ಪೌಷ್ಟಿಕ ಆಹಾರ ಕೊಡ್ತೀವಿ, ದಾಣಿ ಮಿಶ್ರಣ ಕೊಡ್ತೀವಿ, ಅದ್ರ ಜೊತೆ ಮಿಕ್ಸ್ ಮಾಡಿ ಕೊಟ್ರೆ ಅದು ತಿನ್ಕೊಳ್ತದೆ ಮತ್ತೆ ಹೆಚ್ಚಿನ ಪ್ರೋಟೀನ್ ಅಂಶ ಇರುತ್ತೆ. ಸೊ ಪ್ರತಿದಿನೂ ಅದು ಬೆಳೀತಾ ಇರ್ತದೆ, ನಾವು ಹಾರ್ವೆಸ್ಟ್ ಮಾಡ್ಕೋತಾ ಇರ್ಬೋದು. ನೀವು 2-3 ದಿವಸಕ್ಕೊಂದ್ಸರಿ ಆ ಒಂದು ನೀರಿನ ಗುಂಡಿನ ಅಜೋಲ ಗುಂಡಿನಲ್ಲಿ ನೀರಿನ ಲೆವೆಲ್ನ ಸ್ವಲ್ಪ ನೋಡ್ಕೊತಾ ಇದ್ರೆ ನಿರ್ವಹಣೆ ಮಾಡ್ಕೊಂಡ್ರೆ ಅದು ಬೆಳೀತಾ ಇರ್ತದೆ. ಅದು ಇದನ್ನ ಒಂದು ನಮ್ಮ ಶೆಡ್ನಲ್ಲಿ ನೆರಳಲ್ಲಿ ಬೆಳ್ಕೋಬಹುದು, ಮರದ ನೆರಳಲ್ಲಿ ಬೆಳ್ಕೋಬಹುದು. ಸೊ ಹಾಗಾಗಿ ಚಪ್ರನು ಹಾಕಬಹುದು. ಸೊ ಅದಕ್ಕೆ ನೆರಳಂಶ ಇದ್ದಾಗ ಚೆನ್ನಾಗಿ ಬೆಳ್ಕೋತದೆ ಆ ನೀರು ಗುಂಡಿ ಒಳಗೆ ನೀರು ಯಾವಾಗ್ಲೂ ನೀರು ಇರೋದ್ರಿಂದ ಅದು ಪಾಚಿ ಬೆಳೀತಾ ಇರ್ತದೆ. ನಾವು ದಿನ ಹಾರ್ವೆಸ್ಟ್ ಮಾಡ್ಕೋತಾ ಬರ್ಬೋದು, ಅಂದ್ರೆ ಅದನ್ನ ಕಟಾವ್ ಮಾಡ್ಕೊಂಡ್ರೆ ಸೊ ಅದನ್ನ ಜಾನುವಾರುಗಳು ಕೊಡ್ಲಿಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಉತ್ತಮವಾದಂತ ಒಂದು ಪ್ರೋಟೀನ್ ಅಂಶ ಇರೋದ್ರಿಂದ ಜಾನುವಾರುಗಳ ಹಾಲು ಉತ್ಪಾದನೆ ಆಗಲಿ ಇತರೆ ಉಣ್ಣೆ ಮಾಂಸ ಉತ್ಪಾದನೆ ಇಂಪ್ರೂವ್ ಆಗ್ಲಿಕ್ಕೂ ಅವಕಾಶ ಆಗುತ್ತೆ. ಅಂದ್ರೆ ಈ ಅಜೋಲಾದ ಒಂದು ಸೋಂಕು ಈ ಪಶುಪಾಲನಾ ಇಲಾಖೆಯ ಆಸ್ಪತ್ರೆಗಳಲ್ಲಿ ಸಿಗುತ್ತೆ. ಈ ಒಂದು ಕಲ್ಚರ್ ಏನಾಗುತ್ತೆ, ನಮ್ಮ ಈ ತಾಲೂಕಾ ಪಶು ಆಸ್ಪತ್ರೆಗಳಲ್ಲಿ ಸಹಾಯಕ ನಿರ್ದೇಶಕರಿದ್ದಾರೆ. ಸೊ ಅವ್ರನ್ನ ಸಂಪರ್ಕಿಸಿದ್ರೆ ನಿಮ್ಗೆ ಎಲ್ಲಿ ಅದ್ರ ಕಲ್ಚರ್ ಸಿಗುತ್ತೆ ಒಂದ್ಸರಿ ಹಾಕೊಂಡ್ರೆ ಸಾಕು. ಅಥವಾ ಅಕ್ಕಪಕ್ಕದಲ್ಲಿ ರೈತರು ಮಾಡಿರೋದ್ರ ಹತ್ರ ಒಂದು 1/4 ಕೆಜಿ ಅಜೋಲಾ ಮೇವು ತಂದೆ ಅದ್ರೊಳಗೆ ಹಾಕಿದ್ರು ತಂತಾನೆ ಬೆಳೆಯಕ್ಕೆ ಶುರು ಆಗುತ್ತೆ. ಸೊ ಅವ್ರು ನಮ್ಮ ಸಹಾಯಕ ನಿರ್ದೇಶಕರನ್ನ ಸಂಪರ್ಕಿಸಿದ್ರೆ ನಿಮ್ಮ ತಾಲೂಕಿನ ಅಸಿಸ್ಟೆಂಟ್ ಡೈರೆಕ್ಟರ್ನ ಸೊ ತಮ್ಗೆ ಹೆಚ್ಚಿನ ಮಾಹಿತಿ ಒದಗಿಸ್ಕೊಡ್ತಾರೆ. ಇದ್ರ ಜೊತೆಗೆ ಆತ್ಮ ಯೋಜನೆಯಲ್ಲಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಪ್ರತಿಯೊಂದು ತಾಲೂಕುಗಳಲ್ಲೂ ಈ ಒಂದು ಅಜೋಲಾ ಕಲ್ಟಿವೇಶನ್ಗೆ ಗಮನ ಹರಿಸಿ ಪ್ರೋತ್ಸಾಹ ಕೊಡಲಾಗ್ತಾ ಇದೆ. ಅಂದ್ರೆ ಇದು ಬರೀ ನಮ್ಮ ಹಸು ಎಮ್ಮೆಗಳಿಗೆ ಅಲ್ಲದೆ ಬೇರೆ ಬೇರೆ ಜಾನುವಾರುಗಳಿಗೂ ಕೂಡ. ಹೌದು, ಇದು ಮೊಲಕ್ಕೂ ಕೊಡಬಹುದು, ಕೋಳಿಗೆ ಕೊಡಬಹುದು, ಕುರಿ ಕೊಡಬಹುದು. ಮೊದಲು ಅದು ತಿನ್ಲಿಕ್ಕೆ ಏನೋ ಒಂಥರ ಸ್ಮೆಲ್ ಇರುತ್ತೆ ಪಾಚಿ ತರ, ಅದಕ್ಕೆ ಒಂದ್ಸಾರಿ ಅದೇ ನಮ್ಮ ಮೇವಿನ ಇತರೆ ಮೇವಿನ ಜೊತೆ ಮಿಶ್ರಣ ಮಾಡಿ ರೂಢಿ ಆಗ್ಬಿಟ್ರೆ 1-2 ದಿವಸದ ನಂತರ ಅವು ಸಂಪೂರ್ಣವಾಗಿ ಅದನ್ನ ತಿನ್ಲಿಕ್ಕೆ ಇಚ್ಛೆ ಪಡ್ತವೆ. ಅಂದ್ರೆ ನಮ್ಮ ಪಶು ಆಹಾರದ ಮೇಲಿನ ಖರ್ಚನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು, ಉತ್ಪಾದನಾ ವೆಚ್ಚವನ್ನ. ಹೌದು, ಯಾಕೆಂತಂದ್ರೆ ನಮ್ಮ ಪಶು ಆಹಾರದಲ್ಲಿ 20-22% ಪ್ರೋಟೀನ್ ಇರುತ್ತೆ, ಈ ಅಜೋಲದಲ್ಲಿ 24-28% ಪ್ರೋಟೀನ್ ಇರುತ್ತೆ. ಸೊ ಹಾಗಾಗಿ ಸೊ ಪಶು ಆಹಾರ ನೀವು 4 ಕೆಜಿ ಕೊಡ್ತಾ ಇದ್ರೆ ಇದನ್ನು 1 ಕೆಜಿ ಕೊಟ್ರೆ ನೀವು ಬೇಕಾದ್ರೆ ಒಂದು 1 ಕೆಜಿ ಪಶು ಆಹಾರ ಕಡಿಮೆ ಮಾಡ್ಕೋಬಹುದು. ಸೊ ಹಾಗಾಗಿ ಸುಮಾರು 20 ರೂಪಾಯಿ ನಿಮ್ಗೆ ಉಳಿತಾಯ ಆಗ್ತದೆ. ಇನ್ನೊಂದು ತಾವು ತಿಳಿಸಿದ್ದು ರಸಮೇವು ಅಂತ ಅಂದು, ಈ ರಸಮೇವು ತಯಾರಿಸುವಂತ ವಿಧಾನದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೇನೆ. ರೈತ ಬಾಂಧವರೇ, ರಸಮೇವನ್ನ ನಾವು ಯಾವಾಗ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಹಸಿರು ಮೇವು ಜಾಸ್ತಿ ಪ್ರಮಾಣದಲ್ಲಿ ಉತ್ಪಾದನೆ ಆಗೋ ಮಳೆಗಾಲ ಮತ್ತು ಮಳೆಗಾಲ ಮುಗಿದ ನಂತರ. ಸೊ ನಮ್ಮಲ್ಲಿ ಎಲ್ಲಾ ಕಡೆನೂ ಮೇವು ಇರುತ್ತೆ, ಜಾನುವಾರುಗಳು ಹೊರಗಡೆ ಮೇಯ್ಕೊಂಡು ಹೋಗ್ತಿರ್ತವೆ, ನಮ್ಮ ಬದಿನಲ್ಲಾಗ್ಬಹುದು ನಮ್ಮ ಜಮೀನಲ್ಲಾಗ್ಬಹುದು. ಹೆಚ್ಚಿನ ಹಸಿ ಮೇವು ಎಸ್ಪೆಷಲಿ ದಂಟಿ ಇರುವಂತಹ ಮೇವು ಜೋಳ, ಮುಸ್ಕಿನ ಜೋಳ ಇರ್ಬೋದು, ಜೋಳ ಇರ್ಬೋದು, ಅಥವಾ ನೇಪಿಯರ್ ಹುಲ್ಲು ಇರ್ಬೋದು, ಹೆಚ್ಚು ಜಾಸ್ತಿ ಉತ್ಪಾದನೆ ಆಗ್ತದೆ. ಆ ಇದನ್ನ ನಾವು ಒಣ ಮೇವಕ್ಕೆ ಮಾಡಿದ್ರೆ ಅಷ್ಟಾಗಿ ಅದು ಪೋಷಕಾಂಶ ಇರೋದಿಲ್ಲ. ಆದ್ರೆ ಸೈಲೇಜ್ ಪದ್ಧತಿನಲ್ಲಿ ಅದನ್ನ ನಾವು ಶೇಖರಣೆ ಮಾಡ್ಕೊಂಡ್ರೆ ರಸಮೇವು ಅದ್ರ ಹಸಿ ಮೇವಿನಷ್ಟೇ ಪೋಷಕಾಂಶ ಇರುತ್ತೆ. ಹಾಗಾಗಿ ಸೊ ಇದನ್ನ ಈ ಒಂದು ಸೈಲೇಜ್ ಮಾಡೋಕ್ಕೆ ರಸವೆ ಮಾಡೋಕ್ಕಿಂತ ಮೊದಲು ಸಣ್ಣ ಪ್ರಮಾಣದಲ್ಲಿ 1 inch ಅಥವಾ 1/2 inch ಕಟ್ ಮಾಡಿ ಚಾಫ್ ಕಟ್ಟರ್ ಅಂದ್ರೆ ಮೇವು ಕತ್ತರಿಸುವ ಯಂತ್ರಗಳಲ್ಲಿ ಕಟ್ ಮಾಡ್ಕೋಬೇಕು. ಸೊ 65-70% ಅಂದ್ರೆ ಮಾಯಿಶ್ಚರ್ ಇರ್ಬೇಕಾದ್ರೆ, ಅಂತಂದ್ರೆ ಬೆಳಗ್ಗೆ ಕಟಾ ಮಾಡಿ ಫೀಲ್ಡ್ ಅಲ್ಲಿ ಒಂದು 2-3 ಗಂಟೆ ಬಿಟ್ರೆ 65-70% ಮಾಯಿಶ್ಚರ್ ಬಂದಿರುತ್ತೆ. ಅದನ್ನ ಬಂದು ಚಾಫ್ ಮಾಡಿ ನಾವು ರಸಮೇವಿನ ಗುಂಡಿಗಳಲ್ಲಿ ಹಾಕ್ಬಹುದು. ಈಗ ಇತ್ತೀಚೆಗೆ ರಸಮೇವಿನ ಬ್ಯಾಗ್ಗಳು ಬರ್ತಾ ಇದಾವೆ. ಸೊ ಒಂದು 500 kg ಬರ್ತದೆ, 1 ton ಬರ್ತದೆ. ಸೊ ಈ ರಸಮೇವಿನ ಬ್ಯಾಗ್ಗಳಲ್ಲಿ ಅಥವಾ ಗುಂಡಿಗಳಲ್ಲಿ ನೀವು ರಸಮೇವನ ಗುಂಡಿಗಳಲ್ಲಿ ಕ್ಲೀನ್ ಆಗಿ ಗಾಳಿ ಆಡದಂತೆ ಟೈಟ್ ಆಗಿ ಪ್ಯಾಕ್ ಮಾಡಿ ನಂತರ 20-25 ದಿವಸ ಅಥವಾ 30 ದಿವಸ ಅಥವಾ ಮಿನಿಮಮ್ 21 ದಿವಸ ಬೇಕು. ಅದನ್ನ ನಂತರದಲ್ಲಿ ನೀವು ಯಾವಾಗ ಬೇಕಾದ್ರೂ ಉಪಯೋಗಿಸಬಹುದು, ಅಥವಾ ನೀವು 6 ತಿಂಗಳಿಟ್ಟರೂ ಏನೂ ಆಗೋದಿಲ್ಲ. ಅದನ್ನು ಒಂದ್ಸರಿ ಬ್ಯಾಗ್ನಾಗಲಿ ಗುಂಡಿನ ರಸಮೇವ ಗುಂಡಿನ ಓಪನ್ ಮಾಡಿದ್ರೆ ಅದನ್ನ ಉಪಯೋಗಿಸಬೇಕು. ಯಾಕೆಂತಂದ್ರೆ ಓಪನ್ ಮಾಡಿದ್ಮೇಲೆ ಕೆಡಕ್ ಶುರು ಆಗ್ತದೆ, ಅಂತಂದ್ರೆ ಗಾಳಿ ಆಡಿದ್ಮೇಲೆ ಅದು ಉಪಯೋಗ ಬರಲ್ಲ. ಸೊ ಹಾಗಾಗಿ ದಿನ ಒಂದು ನಿಮ್ಗೆ ಎಷ್ಟು ಜಾನುವಾರುಗಳಿದ್ವಿ ಅದಕ್ಕೆ ಒಂದು ಜಾನುವಾರಿಗೆ 15-20 kg ಬೇಕು. ಸೊ ಹಾಗಾಗಿ ಒಂದು 3 ಜಾನುವಾರು ಇದ್ದಂದ್ರೆ 50-60 kg ಸೈಲೇಜ್ ಅನ್ನ ನೀವು ಉಪಯೋಗಿಸ್ಕೊತಾ ಬರಬಹುದು. ಸೊ ಹಾಗಾಗಿ ಅದನ್ನ ಬೇಸಿಗೆನಲ್ಲಿ ನೀವು ಒಂದ್ಸಾರಿ ಓಪನ್ ಮಾಡ್ಕೊಂಡ್ರೆ ಆ ಪೂರ್ತಿ ಮುಗಿಯೋತನ ನಾವು ಸೈಲೇಜ್ನ ಉಪಯೋಗಿಸ್ಕೋಬಹುದು. ಸೈಲೇಜ್ ಮಾಡೋ ವಿಧಾನ ಅಂದ್ರೆ ಕತ್ತರಿಸಿದ್ದನ್ನ ನೀವು ಕ್ಲೀನ್ ಆಗಿ ಪ್ಯಾಕ್ ಮಾಡೋದಕ್ಕಿಂತ ಮೊದಲು ಸ್ವಲ್ಪ ಉಪ್ಪು ಮತ್ತೆ ಸಾಧ್ಯವಾದ್ರೆ ಕಾಕಂಬಿ ಮತ್ತೆ ಇತ್ತೀಚಿನ ದಿನಗಳಲ್ಲಿ ಸೈಲೇಜ್ ಕಲ್ಚರ್ ಅಂತ ಬರ್ತಾ ಇದೆ. ಸೊ ಅದಿದ್ರೂ ಇರ್ಬೋದು ಹಾಕ್ಬೋದು, ಇಲ್ಲದೇ ಇದ್ರೂ ಅದಕ್ಕೇನು ಅವಶ್ಯಕತೆ ಇಲ್ಲ. ಸ್ವಲ್ಪ ಅದು ಬೆಲೆ ಕಾಸ್ಟ್ಲಿ ಆಗುತ್ತೆ. ಅದ್ರ ಬದಲು ನೀವು ಉಪ್ಪು ಮತ್ತೆ ಈ ಕಾಕಂಬಿ ಲಭ್ಯತೆ ಇದ್ರೆ ಅದನ್ನ ಹಾಕಿ ಕ್ಲೀನ್ ಆಗಿ ಏರ್ ಟೈಟ್ ಒಂದು ಚೂರು ಆಕ್ಸಿಜನ್ ಗಾಳಿ ಆಡದಂಗೆ ಪ್ಯಾಕ್ ಮಾಡಿದ್ರೆ ಅದು ರಸಮೇವಾಗುತ್ತೆ, ಅಂದ್ರೆ ಕಳೀತದೆ, ಗಾಳಿ ಇದ್ರೆ ಕೊಳೀತದೆ. ಸೊ ಹಾಗಾಗಿ ಸೊ ಅದನ್ನ ಒಂದು ಚೂರು ಇದಂಗೆ ಬ್ಯಾಗ್ ಉಪಯೋಗಿಸಂಗಿದ್ರೆ ನೀವು ಮೇವು ಕಟ್ ಮಾಡಿ ಪ್ಯಾಕ್ ಮಾಡೋಕೆ ಚೆನ್ನಾಗಿ ತುಳಿಬೇಕು, ಕಾಲ ಹತ್ತಿ ಬ್ಯಾಗ್ ಮೇಲೆ ಹತ್ತಿ ಧಮಸ್ ಮಾಡಬೇಕು. ಅಥವಾ ನೀವು ಬಂಗಲ್ಲ ದೊಡ್ಡ ದೊಡ್ಡ ಗುಂಡಿಗಳಲ್ಲಿ ಮಾಡಂಗಿತ್ತಂದ್ರೆ ಟ್ರ್ಯಾಕ್ಟರ್ ಓಡಾಡಿಸಿ ಪ್ಯಾಕ್ ಮಾಡಬಹುದು. ಸೊ ಅದು ಅಂತ ದೊಡ್ಡವ ಅಂತಂದ್ರೆ ನಿಮಗೆ 50-100 ಹಸುಗಳು ಇದ್ದಂತ ರೈತರು ಟ್ರ್ಯಾಕ್ಟರ್ ಅಲ್ಲಿ ದಮ್ಸ್ ಮಾಡೋಂತ ಇದು ಮಾಡಬಹುದು. ಸಣ್ಣ ಪ್ರಮಾಣದ 5 ಹಸು ಇರೋದು 2 ಹಸು ಇರೋರು ಸೈಲೇಜ್ ಬಾಗಿನ ಉಪಯೋಗಿಸ್ಕೊಂಡು ಸೊ ಇದನ್ನ ಸೈಲೇಜ್ ನ ಮಾಡ್ಕೋಬಹುದು. ಸೊ ಇದು ನಿಮಗೆ ಒಂದ್ಸಾರಿ 6 ತಿಂಗಳ ತನಕ ಇಟ್ಟರು ಏನಾಗೋದಿಲ್ಲ, ಅದನ್ನು ಒಂದ್ಸಾರಿ ಓಪನ್ ತೆರೆದ ನಂತರದಲ್ಲಿ ಉಪಯೋಗ ದಿನಾದಿನ ಉಪಯೋಗಿಸಬೇಕು. ಅಂದ್ರೆ ಒಂದೂವರೆ ತಿಂಗಳು ಬೇಕಾಗಬಹುದು ಇದನ್ನ ತಯಾರ ಮಾಡೋದಕ್ಕೆ. ಏನಿಲ್ಲ, ಒಂದು ದಿವಸದಲ್ಲಿ ಪ್ಯಾಕ್ ಮಾಡಿ ಇಟ್ಬಿಟ್ರೆ ಸೊ 21 ದಿನ ನಂತರ ಅದರ ಉಪಯೋಗ ರೆಡಿ ಆಗುತ್ತೆ. ಬಟ್ ನಮಗೆ ಬೇಕಾಗಿರೋದು ಬೇಸಿಗೆನಲ್ಲೇ. ಸೊ ಅವಾಗ ಬ್ಯಾಗ್ ಅನ್ನು ಬೇಸಿಗೆನಲ್ಲಿ ಉಪಯೋಗಿಸ್ಕೊಂಡು ಓಪನ್ ಮಾಡಿದ್ರೆ ಸೊ ಅದು ಮುಗಿಯೋತನ ಕಂಟಿನ್ಯೂಸ್ ಆಗಿ ನಾವು ಉಪಯೋಗ ಮಾಡ್ಕೋಬಹುದು. ಇನ್ನೊಂದು ನಮ್ಮ ರೈತರಿಗೆ ಒಂದು ಅನುಕೂಲವಾಗುವಂತ ಒಂದು ಕ್ರಮ ಅಂದ್ರೆ ಈ ಮೇವಿನ ಮರಗಳನ್ನ ಬೆಳೆಸ್ಕೊಂಡು ಬಳಸ್ಕೊಳ್ಳುವಂತಹದ್ದು. ಮತ್ತೆ ಈಗಾಗಲೇ ಇರುವಂತಹ ಮೇವಿನ ಮರಗಳಿಂದಲೂ ಕೂಡ ನಾವು ಮೇವನ್ನ ಪಡ್ಕೋಬಹುದು. ಈ ಮೇವಿಗಾಗಿ ನಾವು ಯಾವ್ಯಾವ ಮರಗಳನ್ನು ಆಶ್ರಯಿಸಬಹುದು ಅಂತೀರಿ? ರೈತ ಬಂದವ್ರೆ, ಈಗ ನಮ್ಮಲ್ಲಿ ಈಗಾಗಲೇ ಗೊತ್ತಿದ್ದಂಗೆ ಒಂದು ಅರಳಿ ಇದೆ, ಆಲ ಇದೆ, ಹೆಬ್ಬೇವ್ ಇದೆ, ಸುಬಾಬಲ್ ಇದೆ, ಅಗಸೆ ಇದೆ, ಗ್ಲಿರ್ಸೀಡಿಯಾ ಇದೆ, ಆಲಿವಾಣ ಇದೆ, ಇವುಗಳನ್ನ ಎಲ್ಲವನ್ನು ಮೇವಿಗೆ ಬೆಳೆಸ್ಬಹುದು. ಜೊತೆಗೆ ಇವು ನಾವು ಇದಕ್ಕಾಗಿ ಪ್ರತ್ಯೇಕವಾಗಿ ಏನು ನಾವು ನಾಟಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನ ನಮ್ಮ ಬದುವಿನಗಳಲ್ಲಿ ಬಯಾಲಜಿಕಲ್ ಫೆನ್ಸಿಂಗ್ ಅಂತಾನು ಹೇಳ್ತೀವಿ ನಾವು, ಅಂದ್ರೆ ಜೈವಿಕ ಸುರಕ್ಷತೆಗಾಗಿ ಅದು ಬೇಲಿ ತರ ಉಪಯೋಗಿಸ್ಕೋಬಹುದು. ನಂತರ ನಮಗೆ ಬೇಕಾದ ಮೇವಿಗಾದ್ರೂ ಉಪಯೋಗಿಸ್ಕೋಬಹುದು. ಸೊ ಇವನ್ನ ಅದ್ರ ಎಂಬೆನ ಕಟ್ ಮಾಡಿ ಹಾಕೋದ್ರಿಂದ ಮರಗಳಿಗೇನು ಹಾನಿ ಆಗೋದಿಲ್ಲ, ತಾವು ತಂದು ತಿರುಗ್ತಾ ಇರ್ತವೆ. ಸೊ ಈ ಎಲ್ಲ ಮೇವಿನ ಮರಗಳು ಅತಿ ಹೆಚ್ಚಿನ ಪ್ರೋಟೀನ್ ಇರುವಂತ 30-34-36% ಪ್ರೋಟೀನ್ ಅಂಶ ಇರುತ್ತೆ. ಹಾಗಾಗಿ ಉತ್ಕೃಷ್ಟವಾದಂತಹ ಆಹಾರ ನಮ್ಮ ಜಾನುವಾರುಗಳಿಗೆ ಮತ್ತೆ ಎಸ್ಪೆಷಲಿ ಕುರಿ ಮೇಕೆಗಳಿಗೆ ಅದು ಉತ್ತಮವಾದಂತಹ ಆಹಾರ. ಹಾಗಾಗಿ ಈ ಮೇವಿನ ಮರಗಳನ್ನ ನಾವು ನಮ್ಮ ಜಮೀನಿನ ಬದುಗಳಲ್ಲಿ ಬೆಳೆಸಿ ಉಪಯೋಗಿಸ್ಕೊಳ್ಳೋಕೆ ಗಮನ ಹರಿಸಬಹುದು. ಮತ್ತೆ ಬೇಸಿಗೆ ಸಂದರ್ಭದಲ್ಲಿ ಈಗಾಗಲೇ ಇರ್ತವೆ ರೋಡ್ ಸೈಡ್ ಅಲ್ಲಿ ಇರ್ತವೆ, ತುರ್ತು ಪರಿಸ್ಥಿತಿಯಲ್ಲಿ ಈ ರೆಂಬೆಗಳನ್ನ ಕಡಿದು ಮರ ಪೂರ್ತಿ ಕಡಿಯುವ ಅವಶ್ಯಕತೆ ಇರಲ್ಲ, ರೆಂಬೆಗಳನ್ನ ಕಡಿದು ಕುರಿ ಮೇಕೆಗಳಿಗೆ ಉಪಯೋಗಿಸುವಂತ ಗಮನ ಹರಿಸಬಹುದು. ಅಂದ್ರೆ ಈ ಮೇವಿನ ಮರಗಳನ್ನ ನಾವು ಲಾಭದಾಯಕವಾಗಿ ಈ ಸಂದರ್ಭದಲ್ಲಿ ಬಳಸ್ಕೋಬಹುದು. ಇನ್ನೊಂದು ತಾವು ತಿಳಿಸಿದ್ದು ಹೈಡ್ರೋಫೋನಿಕ್ ವಿಧಾನ ಅಂತ ಅಂದ್ರು, ಈ ನೀರಿನಲ್ಲೇನೆ ಹುಲ್ಲು ಬೆಳೆಯುವಂತ ವಿಧಾನ ಅಂತ ನಾವು ಕೇಳಿದೀವಿ, ಇದ್ರ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡ್ತೀರಾ? ರೈತ ಬಂದವರೇ, ಹೈಡ್ರೋಫೋನಿಕ್ಸ್ ವಿಧಾನ ಈಗ 2 ವರ್ಷದಿಂದ ಇತ್ತೀಚೆಗೆ ಇದು ಹೆಚ್ಚಿನ ಒಂದು ಜನಪ್ರಿಯ ಆಗ್ತಾ ಇದೆ. ಹಿಂದೆ ಇದು ಈ ಎಸ್ಪೆಷಲಿ ನಮ್ಮ ಕೋಲ್ಡ್ ಕಂಟ್ರೀಸ್ ಅಂದ್ರೆ ವಿಪರೀತ ಚಳಿ ಇರುತ್ತೆ, ಐಸ್ ಇರುತ್ತಂತ ಕಂಟ್ರೀಸ್ಗಳಲ್ಲಿ ಮೇವು ಬೆಳೆಯಕ್ಕೆ ಸಾಧ್ಯ ಆಗಲ್ಲ. ಅಂತ ಟೈಮ್ನಲ್ಲಿ ಈ ಒಂದು ಹೈಡ್ರೋಫೋನಿಕ್ಸ್ ವಿಧಾನ ಕಂಡಿಡ್ಕೊಂಡ್ರು. ಅಲ್ಲಿ ಸಂಪೂರ್ಣವಾಗಿ 24 ಗಂಟೆ ಕರೆಂಟ್ ಇರಬೇಕು. ಆ ಒಂದು ಮೆಷಿನ್ ಒಳಗಡೆ ಜೋಳಗಳನ್ನ ಅಂದ್ರೆ ಕಾಳು ಇರುವಂತದ್ದು, ಇದಕ್ಕೆ ಮೆಕ್ಕೆಜೋಳ ಇರ್ಬೋದು, ನವಣೆ ಇರ್ಬೋದು, ಸಜ್ಜೆ ಇರ್ಬೋದು, ಇವನ್ನೆಲ್ಲಾನು ಮೇವು ಯಾವಕ್ಕೆ ಉಪಯೋಗಿಸ್ಕೋತೀವಿ ಅದನ್ನ ನಾವು, ಅಥವಾ ಓಟ್ಸ್ ಇರ್ಬೋದು, ಸೊ ಅದನ್ನ ಒಂದು ಟ್ರೇಗಳಲ್ಲಿ ನಮ್ಗೆ ಎಷ್ಟು ಜಾನುವಾರುಗಳಿದಾವೆ ಅದಕ್ಕೆ ಎಷ್ಟು ಮೇವು ಬೇಕು ಆ ಪ್ರಮಾಣದಲ್ಲಿ ನಾವು ಹಾಕಿದ್ರೆ, ಸೊ ಅದು ಒಂದು ದಿನ ಇವತ್ತು 7ನೇ ದಿನಕ್ಕೆ ಅಂತಂದ್ರೆ ಒಂದು ಇವತ್ತೊಂದು ಟ್ರೇ ಹಾಕ್ತೀವಿ, ಸೊ ಅದು 7ನೇ ದಿನಕ್ಕೆ ರೆಡಿ ಆಗುತ್ತೆ. ಸೊ ಹಾಗಾಗಿ ಪ್ರತಿ ದಿನಾನು 8 ಕೆಜಿ ಮೇವು ಬೀಜ ಹಾಕಬೇಕು, 7ನೇ ದಿನ ನಾವು ಅದನ್ನ ಕಟಾವು ಮಾಡ್ಕೋಬೇಕು, ಅದು 8ನೇ ದಿನ ಕಟಾವು ಮಾಡ್ಕೋಬೇಕು. ಇದರಲ್ಲಿ ವಿಧಾನ ಇಷ್ಟೇನೆ, ಒಂದು ಅದು ನೆರಳಲ್ಲಿ ಅಥವಾ ಶೇಡ್ ನೆಟ್ನಲ್ಲಿ ನಾವು ಟ್ರೇಗಳ ಒಂದು ಕಡಿಮೆ ಬಂಡವಾಳ ವೆಚ್ಚದಲ್ಲಿ ಇತ್ತೀಚೆಗೆ ಬಂದಿದ್ದಾವೆ. ಸೊ ಇದನ್ನ ಸುಮಾರು 7 ಹಂತಗಳಿದಾವೆ, ಒಂದು ಕೆಳಗಡೆ ಒಂದು ಟ್ರೇ, ಮಧ್ಯದಲ್ಲಿ ಹಿಂಗೆ 1, 2, 3, 4 ಅಂತ ಒಂದು ನಮ್ಮ ಟ್ರೇಗಳನ್ನ ಒಂದೊಂದು ಹಂತದಲ್ಲಿ ಇಟ್ಕೊಳ್ತಾ ಹೋದ್ರೆ ಮೊದಲನೇ ಹಂತದಲ್ಲಿ ಇವತ್ತು ಬೀಜ ಹಾಕ್ಬೇಕು, 2ನೇ ಹಂತದಲ್ಲಿ ನಾಳೆಗೆ ಬೀಜ ಹಾಕ್ಬೇಕು, ಹಾಗಾಗಿ 7 ದಿನಕ್ಕೆ ಬೀಜ ಹಾಕ್ಬೇಕು. ಮೊದಲು ಇವತ್ತು ಹಾಕಿರೋದು 7ನೇ ದಿನಕ್ಕೆ ನಾವು ಕಟಾ ಮಾಡ್ಕೊಂಡು ಕಟಾ ಮಾಡಿದ ತಕ್ಷಣ ತಿರ್ಗಾ ಅವತ್ತು ಬೀಜನ ಹಾಕ್ಬೇಕು. ಇದು ಓನ್ಲಿ ಮೊಳಕೆ ಬಂದು ಸುಮಾರು ಒಂದು 7 ರಿಂದ 10 ಸೆಂಟಿಮೀಟರ್ ಉದ್ದ ಇರುತ್ತೆ, ಅತಿ ಹೆಚ್ಚಿನ ಪೌಷ್ಟಿಕಾಂಶ ಇರುತ್ತೆ. ಮತ್ತೆ ಇದು 1 ಕೆಜಿ ಬೀಜ ಹಾಕಿದ್ರೆ ನಮ್ಗೆ 5 ರಿಂದ 6 ಕೆಜಿ ಮೇವು ಬರ್ಲಿಕ್ಕೆ ಅವಕಾಶ ಆಗುತ್ತೆ. ಸೊ ನಿಮ್ಗೆ ಒಂದು 2 ಜಾನುವಾರುಗಳಿದ್ರೆ, ಸೊ ಈಗ ನಿಮ್ಗೆ 5 ಕೆಜಿ ಮೇವು ಒಂದು ಜಾನುವಾರು ಕೊಡಬಹುದು, ಯಾಕಂದ್ರೆ ಅತಿ ಹೆಚ್ಚಿನ ಪ್ರೋಟೀನ್ ಅಂಶ ಇರೋದ್ರಿಂದ 20 ಕೆಜಿ ಕೊಡಬದಲು 5 ಕೆಜಿ ಜಾನುವಾರುಗಳು ಕೊಟ್ರೆ ನಮ್ಮ ಈ ಇತರೆ ಪೌಷ್ಟಿಕಾಂಶಕ್ಕಾದ ಆಹಾರ ಕೊಡೋದು ತಪ್ಪುತ್ತದೆ. ಸೊ ಹಾಗಾಗಿ 2 ಜಾನುವಾರುಗಳಿದ್ರೆ 2 ಕೆಜಿ 2 ಟ್ರೇನಲ್ಲಿ ಹಾಕೊಂಡ್ರೆ ಸೊ ನಿಮ್ಗೆ 7ನೇ ದಿನಕ್ಕೆ ಮೇವು ಬರುತ್ತೆ. ಸೊ ಇದೊಂದು ಇದು ಉತ್ತಮವಾದಂತ ಒಂದು ವಿಧಾನ. ಸೊ 2-3 ಜಾನುವಾರುಗಳಿರೋರು ಬೇಸಿಗೆನಲ್ಲಿ ಇದನ್ನು ನಾವು ಒಂದು ಪ್ರಯತ್ನ ಮಾಡಬಹುದು. ಇದಕ್ಕೆ ಸುಮಾರು 1 ದಿನಕ್ಕೆ 30 ಕೆಜಿ 5 ಕೆಜಿ ಮೇವು ಉತ್ಪಾದನೆ ಮಾಡ್ಲಿಕ್ಕೆ ಸುಮಾರು 30-35 ಸಾವಿರ ರೂಪಾಯಿ ಬಂಡವಾಳ ವೆಚ್ಚ ಬೇಕಾಗುತ್ತೆ. ಫಸ್ಟ್ ಅಷ್ಟಕ್ಕೆ ನೀವು ವೆಚ್ಚ ಮಾಡಿದ್ರೆ ಟ್ರೇ, ಮೆಷಿನ್, ಆಟೋಮೆಟಿಕ್ ವಾಟರ್ ನೀರು ಸ್ಪ್ರಿಂಕ್ಲರ್ ಮಾಡುವಂಥದ್ದು ಎಲ್ಲಾನು ಸೇರಿ, ಇನ್ಕ್ಲೂಡಿಂಗ್ ಶೇಡ್ ನೆಟ್ಟು, ಸ್ಟೇಜು, ಟ್ರೇಗಳು 72 ಸ್ಟ್ರೇ ಇವೆಲ್ಲ ಸೇರಿಕೊಂಡು 30-35 ಸಾವಿರದ ಒಳಗಡೆ ದಿನಕ್ಕೆ ನೀವು 35 ಕೆಜಿ ಮೇವು ಉತ್ಪಾದನೆ ಮಾಡುವಂತ ಒಂದು ವ್ಯವಸ್ಥೆನ ನಾವು ಹಾಕೋಬಹುದು. ಮತ್ತೆ ಇದನ್ನ ಇವತ್ತು ಬಳಸ್ಕೊಳ್ತಾ ಇದಾರೆ ರೈತರು, ಬಹಳ ಜನ ಬಳಸ್ಕೊಳ್ತಾ ಇದಾರೆ ಈಗ. ಸೊ ಯಾಕಂದ್ರೆ ಇವಾಗ ಮೊದಲು ಅದು 10-15-20 ಲಕ್ಷ ಇತ್ತು, ಅಂದ್ರೆ ಸುಮಾರು 500 ಕೆಜಿ ಅಥವಾ 1 ಟನ್ ಉತ್ಪಾದನೆ ಅಂತ ದೊಡ್ಡ ಪ್ರಮಾಣದ ಮೆಷಿನ್ ಇತ್ತು, ಕರೆಂಟ್ ಬೇಕಾಗಿತ್ತು. ಇದು ಕರೆಂಟ್ ಬೇಕಿಲ್ಲ, ಏನೂ ಇಲ್ಲ. ಸೊ ಕೇವಲ ನೀರು, ನೆರಳು, ಮತ್ತೆ ಆ ಒಂದು ಟ್ರೇ ಇಡ್ಲಿಕ್ಕೆ ಸಿಸ್ಟಮ್, ಶೇಡ್ ನೆಟ್ ಇಷ್ಟಾದ್ರೆ. ಸೊ ಹಾಗಾಗಿ ಆಟೋಮೆಟಿಕ್ ಟೈಮರ್ ಇರುವಂತ ಒಂದು ಆ 1/2 HP ಮೋಟರ್ ಕುಂಟಿಸಿರ್ತಾರೆ, ಅದು ದಿನಕ್ಕೆ 3 ಅಥವಾ 4 ಸಾರಿ ತಂತಾನೆ ಮೋಟರ್ ಆನ್ ಆಗಿರುತ್ತೆ. ಸೊ ನೀರು ಸ್ಪ್ರಿಂಕ್ಲರ್ ಆಗುತ್ತೆ. ಸೊ ಹಾಗಾಗಿ ಅದು ನೀರಿನ ಅಂಶ ಮತ್ತೆ ಉಷ್ಣಾಂಶ ಮತ್ತೆ ಬೆಳಕು ಈ ಮೂರಲ್ಲೇನೆ ಈ ಒಂದು ಮೊಳಕೆಯ ಕಟ್ಟಿದ ಕಾಳು ಅದು ಒಂದು ಸ್ವಲ್ಪ 3 ದಿವಸಕ್ಕೆ ಮೊಳಕೆ ಕಟ್ತದೆ, ಆದ್ರೆ 7ರಿಂದ 10 ದಿನಕ್ಕೆ ಅದು ಸುಮಾರು 4 ಅಥವಾ 5 ಎಲೆ ಆಗಿ ಸುಮಾರು 8ರಿಂದ 10 ಸೆಂಟಿಮೀಟರ್ ಉದ್ದ ಇರುತ್ತೆ. ಸೊ ಅದನ್ನ ನಾವು ಮೇವು ಆಗಿ ಉಪಯೋಗಿಸ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ಬೇಸಿಗೆ ಕಾಲದಲ್ಲಿ ಮತ್ತೆ ಬರಗಾಲದ ಸಮಯದಲ್ಲಿ ಮೇವನ್ನ ಯಾವ ರೀತಿಯಾಗಿ ಸದ್ಬಳಕೆ ಮಾಡ್ಕೋಬೇಕು, ಸಮರ್ಪಕ ವಿಧಾನಗಳನ್ನು ಹೇಗೆ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಆರ್ ಕೆ ಚಲುವಯ್ಯ ಅವರನ್ನು ತಾವು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲಿ ಸಂಪರ್ಕಿಸ್ಬೋದು. ದೂರವಾಣಿ ಸಂಖ್ಯೆ ಹೀಗಿದೆ: 9448045444. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9448045444. ತುಂಬ ಸಂತೋಷ ಡಾಕ್ಟರ್ ಚಲುವಯ್ಯ ಅವರೇ, ತಾವಿದೋರ್ಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಬೇಸಿಗೆ ಕಾಲದಲ್ಲಿ ಮತ್ತು ಬರಗಾಲದ ಸಮಯದಲ್ಲಿ ಮೇವನ್ನು ಅವರು ಯಾವ ರೀತಿಯಾಗಿ ಒಂದು ಸದ್ಬಳಕೆ ಮಾಡ್ಕೋಬೇಕು, ಯಾವ್ಯಾವ ವಿಧಾನಗಳಿಂದ ಈ ಮೇವನ್ನು ಅವರು ಚೆನ್ನಾಗಿ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಾಂಧವರಿಗೂ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ನಾಳೆ ಕೃಷಿ ರಂಗದಲ್ಲಿ ಕೇಳಿ. ಪಶುಪಾಲನೆಯಲ್ಲಿ ಬೇಸಿಗೆ ಹಂಗಾಮಿಗೆ ಪೂರ್ವ ತಯಾರಿ ಕುರಿತು ಬೆಂಗಳೂರು ಆಡುಗೋಡಿಯಲ್ಲಿರುವ ರಾಷ್ಟೀಯ ಪ್ರಾಣಿ ಪೋಷಣೆ ಮತ್ತು ಶರೀರ ಕ್ರಿಯಾ ವಿಜ್ಞಾನ ಸಂಸ್ಥೆಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎನ್ ಕೆ ಶಿವಕುಮಾರ್ ಗೌಡ ಅವರೊಂದಿಗೆ ಸಂದರ್ಶನ. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ 490.1 meter ಅಂದರೆ 612 kHz. ಸಮಯ ಸರಿಯಾಗಿ 6 ಗಂಟೆ. ಇದೀಗ ಕೇಳಿ ನಮ್ಮ ನಿಲಯದಿಂದ ಇಂದು ಸಂಜೆ ಮತ್ತು ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 ಕೇಳಿ ಜಿಲ್ಲಾ ವಾರ್ತಾಪತ್ರ. 6:51 ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಸಂದರ್ಭದಲ್ಲಿ ದೇಶಭಕ್ತಿ ಗೀತೆ ಪ್ರಸಾರವಾಗಲಿದೆ. 7:02 ಜಾಲಿ ರೈಡ್ ಚಿತ್ರಗೀತೆಗಳು ಎಫ್ಎಂ ರೈನ್ಬೋ ಸಹ ಪ್ರಸಾರದಲ್ಲಿ. 7:45 ವಿಧಾನಮಂಡಲದಲ್ಲಿ ಇಂದು. 9:05 ರೇಡಿಯೋ ಧಾರಾವಾಹಿ ಮನೆ ಮನೆ ಜಗತ್ತು, ರಚನೆ ಭೂದಾಳ್ ಕೃಷ್ಣಮೂರ್ತಿ, ನಿರ್ಮಾಣ ಅನಿಲ್ ಕುಮಾರ್. 9:30 ಕನ್ನಡ ಭಾರತಿಯಲ್ಲಿ ಚರ್ಚೆ, ಸ್ವಾತಂತ್ರ್ಯ ಪೂರ್ವ ಕನ್ನಡ ಸಾಹಿತ್ಯ ಇದರ ಎರಡನೇ ಭಾಗ. ಭಾಗವಹಿಸುತ್ತಾರೆ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಹಾಗೂ ಪ್ರೊಫೆಸರ್ ಬಸವರಾಜ ಕಲ್ಗುಡಿ. ಚರ್ಚೆಯಲ್ಲಿ ಭಾಗವಹಿಸಿ ಚರ್ಚೆಯನ್ನು ನಡೆಸಿಕೊಡುತ್ತಾರೆ ಡಾಕ್ಟರ್ ಎಚ್ ಶಶಿಕಲಾ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಹತ್ತು 5 ನಾಟಕ ಚೋಮನ ಎತ್ತುಗಳು, ರೇಡಿಯೋ ರೂಪಾಂತರ ನವರತ್ನರಾಮ್. 10:35 ತೂಗುಮಂಚ ಚಿತ್ರಗೀತೆಗಳನ್ನು ಕೇಳುವಿರಿ. 11:00 ಚಿತ್ರಗೀತೆಗಳು. ನಾಳೆ ಪ್ರಸಾರದಲ್ಲಿ ಬೆಳಿಗ್ಗೆ 6:02 ಕೇಳಿ ಚಿಂತನ, ಶ್ರೀಧರ್ ರಾಯಸಮ್ ಅವರಿಂದ. ಇದು ಬೆಂಗಳೂರು ಕೇಂದ್ರದ ಕೊಡುಗೆ. 6:20 ಶುಭೋದಯ ಕರ್ನಾಟಕ. 6:45 ಹೆಲ್ತ್ ಸೂತ್ರ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರಿಂದ. 7:15 ದುಡಿಮೆಯ ಹಿರಿಮೆ ಪ್ರಾಯೋಜಿತ ಕಾರ್ಯಕ್ರಮ, ಭಾಗವಹಿಸುತ್ತಾರೆ ಡಿ ಪ್ರಾಣೇಶ್ ರಾವ್, ಮುಖ್ಯ ಕಾರ್ಯಾಚರಣೆ ಅಧಿಕಾರಿಗಳು, ನರೇಗಾ ಯೋಜನೆ ಪ್ರಾಯೋಜಕರು